ಮತ್ತು ಏಪ್ರಿಲ್ ತಿಂಗಳಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ ಸಾರ್ವಕಾಲಿಕ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಕಂಪನಾಂಕ 102.1 MHz. ಈಗ ಕೇಳಿ ಒಂದು ಪ್ರಕಟಣೆ. ಇಂದು ಮೇ 1ನೇ ತಾರೀಕು, ಕಾರ್ಮಿಕರ ದಿನಾಚರಣೆ. ಅರಿಸ್ಟಾಟಲ್ ಹೇಳುತ್ತಾನೆ, ಮಾಡುವ ಕೆಲಸವನ್ನು ಆನಂದಿಸಿ, ಪರಿಪೂರ್ಣತೆಯನ್ನು ಸಾಧಿಸಿ. ಕಾರ್ಮಿಕ ದಿನಾಚರಣೆ ಶುಭಾಶಯ ಕೋರುವವರು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ, ಬೆಂಗಳೂರು. ತುಮಕೂರು ಜಿಲ್ಲೆ ತಿಪುಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಕೇಳುಗರೆ ಈಗ ಕೇಳಿ, ಸಿಂಧನೂರು ತಾಲೂಕಿನ ಪುಲದಿನಿ ಗ್ರಾಮದ ಬಸವರಾಜ್ ಕಂಬಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಅನುಪಮ ಅನುಪಮ ಅಧ್ವಯನ. ಸಮಯ ರಹಿತ ನಿರ್ಮಲ ಸಜ್ಜಾನವರಿತ ಇದುವರೆಗೂ ಸಿಂಧನೂರು ತಾಲೂಕಿನ ಪುಲದೇನಿ ಗ್ರಾಮದ ಬಸವರಾಜ್ ಕಂಬಾರ್ ಹಾಗೂ ಸಂಗಡಿಗರಿಂದ ಭಜನ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:34 ನಂತರ 7:45 8:00 ಮೂಡಿಬರಲಿದೆ ಕಾರ್ಯಕ್ರಮ ಏರ್ ನೆಕ್ಸ್ಟ್ ಪ್ರೋಗ್ರಾಂ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಪರಿಸರ ಸಂರಕ್ಷಣೆ ಶೀರ್ಷಿಕೆಯಡಿಯಲ್ಲಿ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ಸ್, ನಿಕೋ ಮಂಗಳೂರು. ಇನ್ನು 8:00 ಸಮಾಚಾರ ಸಂಧ್ಯೆ, 8:30 ನ್ಯೂಸ್ ಇನ್ ಇಂಗ್ಲಿಷ್, ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ. ಆಯುಕ್ತರು, ಕಾರ್ಮಿಕ ಇಲಾಖೆ, ಎಲ್ಲಾ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ವದಾದ್ಯಂತ ಈ ಒಂದು May 1st ಅನ್ನ ಕಾರ್ಮಿಕರ ದಿನಾಚರಣೆ ಅಂತ ಆಚರಿಸ್ತಾರೆ. ಕಾರ್ಮಿಕರ ಹಿತರಕ್ಷಣೆಯನ್ನು ಕಾಪಾಡುವಂತ ಕೆಲಸವನ್ನ ನಮ್ಮ ಕಾರ್ಮಿಕ ಆಯುಕ್ತಾಲಯ ಮಾಡುತ್ತೆ. ನಮ್ಮ ಕಾರ್ಮಿಕ ಇಲಾಖೆಯ ಒಂದು ಸಹಾಯವಾಣಿ ಇದೆ, 1555214. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಈ ಒಂದು ಸಹಾಯವಾಣಿಗೆ ಕರೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಕೋರ್ಕೊಳ್ತೇನೆ. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಏರ್ ನೆಕ್ಸ್ಟ್. ಸೂರ್ಯ ಮುಸ್ಸಂಜೆ ಹೊತ್ತಲ್ಲಿ ಕಡಲಿಗೆ ಮುತ್ತಿಕ್ಕಿ ಮುಳುಗುವ ಹೊತ್ತಲ್ಲಿ ಪರಿಸರ ಸಂರಕ್ಷಣೆಯ ಹೊಸ ಭರವಸೆ ಕನಸುಗಳೊಂದಿಗೆ ಬರುವವರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಮಂಗಳೂರು, ಇಲ್ಲಿನ ವಿದ್ಯಾರ್ಥಿಗಳು. ಹಲೋ ಗಾಯ್ಸ್, ನಾನು ಶ್ರೀನಿವಾಸ್. ಹಾಯ್ ಶ್ರೀನಿವಾಸ್, ಎಲ್ರು ಹೇಗಿದ್ದೀರಾ? ಅಬ್ಬ, ಈ ಸೆಕೆಯನ್ನು ತಡೆಯೋಕೆ ಆಗ್ತಿಲ್ವಲ್ಲ. ಸೂರ್ಯನ ಕಿರಣಗಳು ಮೈ ಮೇಲೆ ತಾಕುತ್ತಿದ್ದಂತೆ

ಮಣ್ಣುಡುಪ್ಪುನ ಸತ್ವತತ್ವಲು ಒಂತೆ ದಿನಟೇ ಮಣ್ಣಡೆ ಮಣ್ಣಾದು ಪೋವು. ಈತು ಮಾತ ಗೊತ್ತಾಯ್ಬೋಕಲ್ಲ ನಮ್ಮ ರಾಸಾಯನಿಕ ಕೃಷಿತ ಪಿರಾವುಡೆ ಪೋವುಡೆ. ವರ ಎನ್ಲೇತ್ತ ನಮ್ಮ ಪಿರಾಕ ಕಾಲದ ನಮ್ಮ ಹಿರಿಯರು ಮಲ್ತೊಂದು ಬತ್ತಿತ್ತಿನಂಚಿನ ಸಾಂಪ್ರದಾಯಿಕ ಕೃಷಿ ಪಂದು ಪುದರ್ ಪಡೆಯಿನ ಸಾವಯವ ಕೃಷಿತ ಕಡೆಗೆ ಪೋಪಿನ ಪೊರ್ತು ಬೈದಂಡು. ಸಾವಯವ ಕೃಷಿಟು ಒವ್ವೇ ಬಗೆತ ರಾಸಾಯನಿಕ ಪದಾರ್ಥಲು ಆವಡು, ಕೀಟನಾಶಕಲು ಆವಡು, ಜೀವಗ ಹಾನಿ ಮಲ್ಪುನ ವಸ್ತುಲು ಐಟು ಓ ಲೈಜ್ಜಿ. ನಮ್ಮ ಕಣ್ಣೆದುರುಡೆ ಉಪ್ಪುನ ತಪ್ಪುಲು, ಪೆತ್ತದ ಗೊಬ್ಬರ ಮಾತ್ರ ಐಟು ಉಪ್ಪುನು. ಇತ್ತದ ಕಾಲುಡು ನಂಗೆ ಕಾಪೆರೆ ಪೊರ್ತಿಜ್ಜಿ, ಪೂರಾ ಬೇಲೆ ನಮಕ್ ಬೇಗೋಡೆ ಆವಡು, ಒಯ್ಟ್ ಕಾಸ್ ಜಾಸ್ತಿ ತಿಕ್ಕೊಂಡು ಪನ್ಪಿನೇ ಆಲೋಚನೆ ನಮ್ಮ ಮಂಡೆಡು. ಅಂಡ ಐಟು ನಮ್ಮ ಜೀವಗ ಏತ ಮಾತ ಹಾನಿಕಾರಕ ಪೆಟ್ಟುಂಡು ಪಂದು ನಂಗ್ ಗೊತ್ತಾಯ್ ಬೋಕಲ್ಲ ನಮ್ಮ ಮಂಡೆ ಖರ್ಚು ಮಲ್ ಪಂದೆ ನಮ್ಮನೇ ನಮ್ಮ ದಾದ ಪಂದಿ ಎನ್ನೋಲಿ ಪನ್ಲಿಗೆ. ಎಂಗೆನ್ನ ಅಜ್ಜಿ ಪನೊಂದಿತ್ತೇರು, ಆರ್ ತೂತಿನ ಅರಿ ಇತ್ತ ಇಜ್ಜಿಗೆ. ಆರು ಕಂಡದ ಬೇಲೆಗೆ ಪೋದು, ಕಾಂಡಿಡ್ದು ಬಯ್ಯ ಮುಟ್ಟ, ನೇಜಿದ ಪೊರ್ತುಗು ನೇಜಿ ಪರ್ತದ, ನಟ್ಟಿದ ಪೊರ್ತುಗು ನಟ್ಟಿ ಮಲ್ತದ, ಕಂಡ ಕೊಯ್ಪಿನ ಪೊರ್ತುಗು ಕಂಡ ಕೊಯ್ದು, ದನಿಕುಲ್ನ ಕೈದ್ ಅರಿ ಪತೊಂದು ಬರೊಂದಿತ್ತೇರ್ಗೆ. ಆಂಡ ಇನಿ ಬೆನ್ನಿದ ಬೇಲೆಗೆ ಪೋಪಿನ ಪೊಂಜೋಲೆ ತೋಜುಚೇರು, ಕಂಡದಪ್ಪೆರೆಗು ಎರುತ ಬದಲು ಇನಿ ಟ್ರಾಕ್ಟರ್ ಬೈದಂಡು. ನೇಜಿ ನಡೆಯರೆಗಾವಡು, ನೇಜಿ ಪರ್ಪೆರೆಗಾವಡು, ಇಜಿನ ಕೀ ಕೊಯ್ಯರೆಗಾವಡು, ಮನುಷ್ಯರ್ ನಕಲ್ನ ಬದಲು ಮಿಷಿನಲ್ಲೇ ಬತ್ತದುಂತದ. ಕಂಡೋಗು ಇಲ್ಲದ ಕಿದೆತ ಗೊಬ್ಬರ ಬುಡ್ಡ ಬೇತದಾಲ ಜಾಸ್ತಿ ಪಾಡೊಂದಿತ್ತ ಜೇರ್ಗೆ. ಆಂಡ ಅರೆಗಿತ್ತದ ಕಾಲದ ಬೆನ್ನಿ ಎನ್ನೆರೆಗೆ ಆಪುಜಿ, ಇಂಚ ಕತ್ತೆಗುಲು ಪನೊಂದು ಪೋಂಡ ಅವು ಏತಾ ಉಂಡು ಅಂದಂದು. ಈರ್ಮಂಟಿನೆಲ್ಲ ಕರೆಕ್ಟೇ ಪ್ರಾಪ್ತಿ. ಪ್ರಾಪ್ತಿಯವರು ನಮ್ಗೆ ಅದೆಷ್ಟೋ ವಿಚಾರಗಳನ್ನು ಹೇಳಿದ್ರು. ಜಸ್ಟ್ ಥಿಂಕ್ ಮಾಡಿ ಗೆಳೆಯರೆ, ನಾವೆಲ್ಲ ಇದನ್ನ ಫಾಲೋ ಮಾಡಿದ್ರೆ ಎಷ್ಟು ಚಂದವಾಗಿರುತ್ತಲ್ಲ. ಕ್ಯಾಥರಿನ್, ಅದೇನೋ ವಾಲ್ಪಾರಿ ಅರಣ್ಯ ಬಗ್ಗೆ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ನೀವು, ಅದನ್ನ ನಮ್ಗೆಲ್ಲ ನೀವು ಹೇಳ್ಬೋದು ಈಗ? ಹೇಳ್ತೀನಿ ಕೇಳು. 18th century ಅಂತ್ಯ ವೇಳಾ ಬ್ರಿಟಿಷನಿ ಭಾರತ ರಾಷ್ಟ್ರಚೇ ತನ್ಸ ಅಧಿಪತ್ಯ ಸ್ಥಾಪನ ಕೆಲ್ಲೋ. ವಿವಿಧ ರೀತಿಚಿ ರಣವಟ್ ಮುನ್ಸತಿ ರೂಪ್ಸಳ ಅಂತ ಅವ್ನ್ ಪಶ್ಚಿಮ ಘಟ್ಟಸು ಪ್ರದೇಶ ದಟ್ಟ ರಣ ಅಂತ ಕಾಳೋಕಚ ಭುಯರ್ ಅಂತ್ಲಿ ಪೋನಸಲ್ಲೋ. ಅಶೇನ್ ಜಾವ್ನ್ ಬೈಲೆ ಲೋಕಾಕ್ ತ್ಯ ಜಾಗೆ ಅವಿಶಾನ್ ಮಾಹಿತ್ ನಸ್ತನ ತೋ ಸಾಗೋ ಅಪರಿಚಿತ ಜಾವ್ನ್ ಉರುಲ್ಲೋ. ಫುಡ್ಲೆ ದಿಸಾನಿ ವಾಲ್ಪರಿ ಮುನೋ ನಾವಾಡ್ಲ್ಯಾತ ರಣ ಬಿತರ್ ಸರ್ಚೆ ಮುಸ್ತು ಕಠಿಣ ಚೆಸಲ್ಲೆ ವರ್ವಿ ಕುಣಿ ಬಿತರ್ ಸರೋಂಗ್ ದೈಡ್ ಗೆತ್ಲೆನ. 1890 ಇಸ್ವೇರ್ ಕಾರ್ವೇರ್ ಮಾರ್ಷ್ ನವಾಸು ಬ್ರಿಟಿಷ್ ಸಾಹಸಿ ಗೊಡೆ ಸವರಿ ಕರ್ತನ ವಾಟ್ಸುಕೋನ್ ರಣ ಬಿದ ಸಂಡಲೊ. ಸೂರ್ಯ ಚಿಂಕಿರ್ಣ ದಣಿಕ್ ಪೊಡನತ್ಲೆ ತಿತ್ಲಿ ಕಾಳು ಕಾನ್ ಬುಡಿಲ್ಯ ತ್ಯ ರಣ ಅಂತ ಅವ್ನ್ ಬೈರುಸುಂಗ್ ಜಾಯಿನಸ್ತನ ಅಪ್ನಸು ಜೀವ್ ಹಂಗಸರಸ್ ಹೊಗ್ಡೈ ತಂಕೊಂಡ ಮುಂತೋ ಅಕಂತ್ಲು. ದೋನ್ ತೀನ್ ದಿಸ್ ಅಶಂತ್ ಪಸರ್ಸತನ ಹಟ್ಲೆ ಇಲ್ಲೆ ಕೌಂಕಿ ಮುಗ್ದಲೆ ಜೀವಾಚಿ ಆಶಾ ತನ್ನ ಸೊಡ್ಲ ವೇಳಾರ್ ಲೋಕಾನ್ ಸುಲೋನ್ ಜರ್ಲಿ ಏಕ್ ಲಾನ್ ಪಾಯ್ವಾಟ್ತ ಕದಿಸ್ತ ವಟೆ ಸೊ ಗುರ್ತದನ್ ವಾಟ್ವೇ ತಾತ್ಯ ಜಾಗ್ಯಾರ್ ಪೌತನ ತೈಸರ್ ಆದಿವಾಸಿಂಚಿ ದಾವಿಸ್ ಕೊಲ್ವಾಚಿಂಗಾರ ಅಂತ ಕದಿಸ್ತಾತ್. ಅಯ್ಯೋ, ವಾಲ್ಪರ ಅಷ್ಟೊಂದು ದಟ್ಟವಾದ ಅರಣ್ಯವಾಗಿತ್ತೇನ್ರಿ? ನನ್ಗಂತೂ ಆಶ್ಚರ್ಯವಾಗ್ತಿದ್ಯಪ್ಪ, ಅಷ್ಟು ದಟ್ಟವಾದ ಒಂದು ಕಾಡೊಳಗೆ ಹೋಗೋದಂದ್ರೆ ದೊಡ್ಡ ಸಾಹಸನೇ ಆಗಿರ್ಬೇಕು. ಆದಿವಾಸಿಗಳು ಇವರನ್ನೆಲ್ಲ ನೋಡಿ ಹೆದರೋಗಿದ್ದ ಅನ್ಸುತ್ತೆ. ತುಂಬಾ ಕುತೂಹಲ ಆಗ್ತಿದೆ ನನ್ಗೆ. ಇವಾಗ ಮುಂದುವರಿಸಿ. ಎದುಳ್ ಮಿಸರ್ ಗುಡಿಯಾಕೊಳ್ಳಿ ನತ್ಲತ್ಯ ಲೋಕನ್ ಪುಯಿಸ್ತೋನ್ ಗುಡಿಯಾವೇರಿ ಉಂಚ ಮಾರ್ಷಾಕ್ ಪುಳೋನ್ ಅಪ್ಲ ಬುರ್ಗ್ಯಾಂಬಳ ಅಂಗಿಯುನ್ ರಣ ಅಂತ್ಲಿ ಪುನ್ಗಿಲಿ. ಆ ಸಹಾಯಕ್ ಸೋನ್ ರೌಲ್ಯ ಮಾರ್ಷಾಕ್ ಗಟ್ ಮುಟ್ ತರ್ನೋಟೋ ತಚ ವಾಟಿನಿ ಉಂಚೆ ಪೊಳೋನ್ ತಣೆ ತಚೆ ಸುವೆ ಹಾತ್ ಬಶೀನ್ ಅಪ್ಲೊ ಇಷ್ಟಗಾದ್ ಪರ್ ಗಟ್ ಕರ್ತ ತಿಸ್ಲ ಖುಷಿಚ ವ್ಯಕ್ತಿತ್ವನ್ ಸೂಕ್ತ ರೀತಿಚಿ ಪ್ರತಿಕ್ರಿಯಾ ಮೇಳ್ಟ ಅಣಿ ತ್ಯ ಲೋಕಾಚಿ ಇಷ್ಟಗಾದ್ ಜಡೋಂಗ್ ಮಾರ್ಷಕ್ ಸರ್ಡ್ ವೇಳ್ ಲಗನ ಅಶಿಂತ ಸೊ ಈಸ್ಟ್ ಜಲ್ಲು ಆದಿವಾಸಿಚೆ ನಾವ್ ಪುಣಚ್ಚಿ ಪುಣಚ್ಚಿ ಚ ಕುಂಕಿನ್ ತಿಂಚಿ ಆದಿವಾಸಿಂಚಿ ವಿಶ್ವಾಸ್ತಾನೆ ಜೋನ್ ಗೆತ್ಲೆ ತೆ ದಳಾಸ್ ಭಾರತ ಕಿಯೋನ್ ಪೌಲ್ಯ ಚಾಚ ಜಡ ಅಂತಾನೆ ತೈನ್ಸರ್ ಲೈಲ್ಯೋ ಅಶೆ ಇಲ್ಲೆ ಇಲ್ಲೆ ರಾಣ್ಮೂನ್ ಚಾಚಿ ಜಡ ಲವ್ನನ್ ಸ್ವೆತ ಇಲ್ಲೆ ವರ್ಸನಿ ಸಮೃದ್ಧ ಜೌನ್ ವಡ್ಲೆನ್ ತೋಟ್ಪಳೋನ್ ಕಣ್ಗೆ 1034 ಇಸ್ವೇರ್ ಮಾರ್ಷ್ ಮರಣ್ ಪೌತ ಮಾರ್ಷ ಚ ಮೋರ್ನ ಉಪ್ರಾನ್ ಭಾರತ ಚ ಅಗ್ರಗಣ್ಯ ಕಂಪೆನಿನಿ ಹೇ ತೋಟ್ ಮೊಲ ಆಗೆತ್ಲೆ ತ್ಯ ಜಾಗ್ಯ ರಸಲೆ ಒಡ್ಲೆ ಒಡ್ಲೆ ರು ಕತ್ತರಿಲೆ ಬುಲ್ಡೋಸರ್ ಲಾರಿ ಟ್ರಾಕ್ಟರ್ ಹಣ್ ರಸ್ತೋ ನಿರ್ಮಾಣ ಕೆಲೋ ಮತ್ತೆಕ್ ರಾಸಾಯನಿಕ ಮೇಳೋನ್ ಮತ್ತೆ ಸತ್ವತ್ತ ಹೊಗ್ಡೈಲೆ ರಾಣ್ಣಸ್ತನ ಉತ್ಕಸೋ ಅಭಾವ್ ಉದ್ಭವಿಸಲೋ ತೈನ್ಸೋ ಲೋಕ್ ಕಾಮ್ನಸ್ತನ ದುರ್ಬೋಳ್ ಕೈಯಂತ್ ಒಳ್ಳುಳ್ಳು ರಾಣಾ ತೋನ್ ಬರಲಿ ಆ ವಾಲ್ಪರೆಯಿಂದ ಅತ್ತ ಚಾಚಿನ್ ತೋಟ ಮಾತ್ರ ಸಾತ್ ಹ್ಯಾ ರಾಣಾ ತಸ್ಲ್ಯಾ ನೀಲ್ಗಿರಿ ಲಂಗುರ್ ನವಾಚ ವಿಶಿಷ್ಟ ತಾಳಿಚ ಮಂಗ್ಡಾಂಚಿ ಸಂತತಿ ಆಸ್ ಪೊಟಾಕ್ ನಸ್ತನ ರಾವೊಂಗ್ ಅಸ್ರೋ ನಸ್ತನ ವಿನಾಶಿ ಸೌಂಚ ಹಂತ ಕ್ಯೂನ್ ಪೌಲ್ಯ ವಾಲ್ಪರೆಯಿಂದ ಪುದು ತೋಟಂ ಮುಳ್ಳ ಚರ್ಷಿ ಎಕರೆ ಪ್ರದೇಶ ಚಾ ತೋಟಕ್ ವೆಸ್ಸೋ ಗುಂಡಿ ಗುಂಡಿ ಸೊ ಡಮರ್ ಮರೋ ಪುಯಿಸ್ತೌನ್ ಗಾಯ ಚಿಂಕ ತಂಬರಿ ದಿಸ್ತಾತ್ ಪ್ರಕೃತಿ ಚೇರ್ ಮುನ್ಷಜ ಅತ್ಯಾಚಾರ ಕೂಳೋಗ್ ಸೌನ್ ಹೊಸಗೋ ಅಂಚ ಸವೆ ಉದಾಹರಣ ಸೌನ್ ರೌಲ ರುಕ ಚ ವೈರಸಿ ಜಸ್ಲೋ ಮಂಕೋಡ್ ರೂಕ್ ನಸ್ತನ ತರ್ಣಿಕ್ ಸೊಲೋನ್ ವಿಚಿ ಪರಿಸ್ಥಿತಿ ತೈಯೋನ್ ಪೌಲ್ಯ ರಸ್ತೋ ಉತ್ರೋತನ